ಇದ್ದಷ್ಟೇ ತಂದು ಇದ್ದಷ್ಟೇ ಉಂದು ಹಾಯಾಗಿ ನಾವು ಕಾಗದದ ಕಾಗದದ ದೋಣಿ ನಮ್ಮ ಸಂಸಾರ ಮುಳುಗದಂತೆ ನೋಡುವುದು ನಿನ್ನ ಭಾರ ಮಿತಿ ತಂದು ತುಂಬುವುದೇ ನಿಮ್ಮ ಭಾರ ನಿನ್ನಂತೆ ಸಾಗಿಸುವ ಸಂಸಾರ ಸಖಿ ಕೇಳಿ ವಸುಂಧರಾ ದಾಸ್ ಹಾಗೂ ಪ್ರೇಮ್ಜಿ ಅಮ್ರನ್ ಅವರ ಸ್ವರದಲ್ಲಿ ನನ್ನ ಉಸಿರೆ ಚಿತ್ರದ ಗೀತೆ, ಸಾಹಿತ್ಯ ಹೃದಯ ಶಿವ, ಸಂಗೀತ ಸಂಯೋಜನೆ ಪ್ರೇಮ್ಜಿ ಅಮ್ರನ್. ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರಯಂಬಕೇ ಗೌರೀ ನಾರಾಯಣಿ ನಮೋಸ್ತುತೇ. ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರಯಂಬಕೇ ಗೌರೀ ನಾರಾಯಣಿ ನಮೋಸ್ತುತೇ. ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ. ಸಖಿಯೇ ನನಗೆ ದೊರೆತ ಒಲವಾನಿದೆಯೇ ನೀ ಯಾರೇ ನಡೆಸುವೆ ನೀನು ನಿತ್ಯೋತ್ಸವ ಕನಸಿಗು ಚಂದ ಈ ವಾತ್ಸವ ದುಡಿದಿದೆ ನನ್ನ ಜೀವ ಯಾರೇ ನೀ ಯಾರೇ ಸಖಿ ಯಾರೇ ನೀ ಯಾರೇ ಸಖಿ ಸಖಿಯೇ ಸಖಿಯೇ ನನಗೆ ದೊರೆತ ಇನ್ನು ಮುಂದೆ ಕೇಳಿ ಚಿತ್ರ ರಾಜೇಶ್ ಹಾಗೂ ಸಂಗಡಿಗರ ಸ್ವರದಲ್ಲಿ ಕುಲಿರಾಜ ಚಿತ್ರದ ಗೀತೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಯಾರಿವನು ಸುಂದರ ಪುರುಷರ ಕುಲದೋನು ಡಿಂಗಿರಂಗ ಡಿಂಗಿರಂಗ ಮನಸ್ಸಿನ ಮದುವೆ ಮಂಟಪದಾಗಿ ಹರಿಬಿಡಲು ನಾಚಿಕೊಳ್ಳುತ್ತಿರುವೆ. ಈಗ ಕೇಳಿ ಎಸ್ ಜಾನಕಿ ಅವರ ಸ್ವರದಲ್ಲಿ ಕಾದಂಬರಿ ಚಿತ್ರದ ಗೀತೆ. ನನ್ನನ್ನು ತುಂಬಾ ಪ್ರೀತಿಸುವ ಸ್ನೇಹಿತ ದೂರ ಹೋಗಿರುವ ಬೇಗನೆ ಬರುವೆ ಎಂದಿರುವ ಕಾದಿರು ಹಾ ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲು ಹಾಗೂ ಎಸ್ ಜಾನಕಿ ಅವರ ಸ್ವರದಲ್ಲಿ ಶಾಂತಿ ಕ್ರಾಂತಿ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸರೇಖ. ರಾತ್ರಿಲಿ ಹೈವೇ ರಸ್ತೆಯಲ್ಲಿ ಮಳೆಯು ನಿಂತಿದೆ, ಒಂಟಿ ಹೆಣ್ಣು ಬರ್ತಿದೆ. ಮಳೆಯು ನಿಂತಿದೆ, ಒಂಟಿ ಹೆಣ್ಣು ಬರ್ತಿದೆ. ಹಾಲು ದಾರಿಲಿ ನಿಂತ ನೀರಲ್ಲಿ ನಡೆಯುತ್ತಿದ್ದರೆ ನೋಡು ಆಸೆ ಬರ್ತಿದೆ. ನಡೆಯುತ್ತಿದ್ದರೆ ನೋಡು ಆಸೆ ಬರ್ತಿದೆ. ನಿನ್ನ ನಗುವಿನ ವಿಷಯ ಹಾಕಮ್ಮ, ನೀನು ನಕ್ಕರೆ ಮೃಷ್ಟಾನ ಬೇಡಮ್ಮ. ಅಂಡ ಕಸಂ ಅಬು ಕಾಹುಕುಂ, ಈ ಕಳ್ಳರ ನೋಡಮ್ಮ ಬಾಯ್ ತೆರೆಯ ಸೇಸಮ್ಮ. ರಾತ್ರಿಯಲ್ಲಿ ಜಾರಿ ಬಿದ್ದ ಚಂದಿರನ ತುಂಡೆ, ಚಂದಿರನ ತುಂಡೆ, ಚಂದಿರನ ತುಂಡೆ. ತಿನ್ನು ಬಿಸಿಯಾದ ತುಪ್ಪ, ಬಿಸಿಯಾದ ತುಪ್ಪ, ಬಿಸಿಯಾದ ತುಪ್ಪ. ಆಸೆ ನಿನ್ನ ಮೇಲಿದೆ, ನನ್ನ ಆಸೆ ಬೇರೆಯಾಗಿದೆ.